ಲಿಂಗಸ್ಕೂರು ತಾಲೂಕಿನ ಗುರುಗುಂಟೆ. ಕೃಷಿ ರಂಗ ರೈತರಿಗಾಗಿ ಕಾರ್ಯಕ್ರಮ ಕಿಸಾನ್ ವಾಣಿ. ನೆಲ ಜಲ ಅನಲ ನಿಲ ಆಗಸಗಳ ಚೈತನ್ಯವ ಹಿಡಿದು ಸೃಷ್ಟಿ ಚಕ್ರ ಸಾವಯವ ರಹಸ್ಯದ ಮಂತ್ರ ಸಿದ್ಧಿ ಪಡೆದು. ಪ್ರಾಯೋಜಕರು ಭಾರತ ಸರ್ಕಾರದ ಕೃಷಿ ಹಾಗೂ ಕಲ್ಯಾಣ ಮಂತ್ರಾಲಯ. ಅನ್ನ ಯಜ್ಞ ಸಂಕಲ್ಪಿಸಿರುವವನೇ ನೇಗಿಲ ಯೋಗಿ. ಅನ್ನ ಯಜ್ಞ ಸಂಕಲ್ಪಿಸಿರುವವನೇ ನೇಗಿಲ ಯೋಗಿ. ವಿಷ ಗುಣಿಸದೆ ವಿಷ ಬಿತ್ತದೆ ವಸುದೆಯ ನಿರ್ವಿಷಮಯಗೊಳಿಸಿ ವೃಷ ಪಶುಗಳ ಶಿಶು ಸರ್ವ ಜನರ ಆರೋಗ್ಯಕ್ಕೆ ಸುದೆ ಹರಿಸಿ ವಶವಾಗದೆ ಬಳ ಸಂಚಿನ ಹೊಸ ಹೊಸ ತೆನ್ನುವ ವಂಚನೆಗೆ ತೃಷ ಇಲ್ಲದ ಸಿರಿ ಕೃಷಿ ಋಷಿ ತಾನಿವ ನೇಗಿಲ ಯೋಗಿ. ತೃಷ ಇಲ್ಲದ ಸಿರಿ ಕೃಷಿ ಋಷಿ ತಾನಿವ ನೇಗಿಲ ಯೋಗಿ. ನೇಗಿಲ ಯೋಗಿ ನೇಗಿಲ ಯೋಗಿ. ಕೃಷಿ ರಂಗ ಪ್ರಾಯೋಜಿತ ಕಾರ್ಯಕ್ರಮ ಕಿಸಾನ್ ವಾಣಿ ಕೇಳುತ್ತಿರುವ ಎಲ್ಲ ರೈತ ಬಾಂಧವರಿಗೆ ಶರಣು ಶರಣಾರ್ಥಿಗಳು. ರೈತ ಬಾಂಧವರೇ, ಇವತ್ತಿನ ಕೃಷಿರಂಗ ಪ್ರಾಯತ ಕಾರ್ಯಕ್ರಮ ಕಿಸಾನ್ ವಾಣಿಯಲ್ಲಿ ಕೇಳೋಣ. ನಾಗಲಾಪುರ ಗ್ರಾಮದ ಕೃಷಿಕ ರೈತ ಉತ್ಪಾದಕ ಕಂಪನಿಯ ಕಾರ್ಯಚಟುವಟಿಕೆ ಕುರಿತು ಅಧ್ಯಕ್ಷರಾದ ಶಿವಪ್ಪ ಅವರೊಂದಿಗೆ ಸಂದರ್ಶನ, ಪೇಟೆ ಧಾರಣೆ, ಹವಾಮಾನ ಆಧಾರಿತ ಕೃಷಿ ಸಲಹೆಗಳು, ಲಿಂಗಸೂರು ತಾಲೂಕಿನ ಗುರುಗುಂಟ ಗ್ರಾಮದ ಹುಲಿಗೆಮ್ಮ ಹಾಗೂ ಸಂಗಡಿಗರಿಂದ ಸಂಪ್ರದಾಯ ಪದಗಳು, ಬೆಳೆಗಳ ಉತ್ಪಾದನೆಯಲ್ಲಿ ನ್ಯೂ ಅಲ್ಗೆ ದ್ರಾವಣದ ಬಳಕೆ ಮತ್ತು ಲಭ್ಯತೆ ಕುರಿತು ಕಾರ್ಯಕ್ರಮ. हर जोखिम से निकल कर फसल आए सुरक्षित हो जाए फसल बीमा से हर किसान अब आत्मनिर्भर हो जाए. संकट के समय प्रधानमंत्री फसल बीमा योजना किसानों के लिए वरदान है. अब सूखा पड़े या बाढ़ आ जाए कोई डर नहीं, अब ओले पड़े या कीट पतंगे फसल खा जाए कोई फिक्र नहीं, क्योंकि हमने लिया है प्रधानमंत्री फसल बीमा. बुआई से फसल कटाई तक हर जोखिम का दावा, न्यूनतम प्रीमियम पर अधिकतम भुगतान का वादा. योजना से हर साल जुड़ रहे हैं 5 करोड़ से ज्यादा किसान. अब आपकी है बारी. नजदीकी कृषि कार्यालय, सहकारी समिति, बैंक शाखा, अधिकृत बीमा कंपनी या जन सेवा केंद्र में स्वेच्छा से करा सकते हैं पंजीकरण. फसल बीमा पोर्टल या फसल बीमा ऐप द्वारा भी कराया जा सकता है पंजीकरण. प्रधानमंत्री फसल बीमा योजना, आपकी फसलों का संपूर्ण सुरक्षा कवच. कृषि एवं किसान कल्याण मंत्रालय, भारत सरकार. ರೈತ ಬಾಂಧವರೇ, ಹಾಗಾದರೆ ಬನ್ನಿ ಮೊದಲಿಗೆ ಕೇಳೋಣ ನಾಗಲಾಪುರ ಗ್ರಾಮದ ಕೃಷಿಕ ರೈತ ಉತ್ಪಾದಕ ಕಂಪನಿಯ ಕಾರ್ಯಚಟುವಟಿಕೆ ಕುರಿತು ಅಧ್ಯಕ್ಷರಾದ ಶಿವಪ್ಪ ಅವರೊಂದಿಗೆ ಸಂದರ್ಶನ. ರೈತ ಬಾಂಧವರಿಗೆ ನಮಸ್ಕಾರ. ರೈತ ಬಾಂಧವರು, ಇವತ್ತಿನ ಒಂದು ಕಾರ್ಯಕ್ರಮದಲ್ಲಿ ಲಿಂಗಸೂರು ತಾಲೂಕಿನ ನಾಗಲಾಪುರ ಗ್ರಾಮದಲ್ಲಿ ಕೃಷಿಕ ರೈತ ಉತ್ಪಾದಕ ಕಂಪನಿ ಅಂತೇಳಿ ಪ್ರಾರಂಭ ಮಾಡಿದ್ದಾರೆ. ರೈತರೆಲ್ಲರೂ ಸೇರಿ ಕೃಷಿಕ ರೈತ ಉತ್ಪಾದಕ ಕಂಪನಿ ಪ್ರಾರಂಭ ಆಗಿದೆ. ಇದರ ಅಧ್ಯಕ್ಷರಾದಂಥ ಶಿವಪ್ಪ ಕೋಟಿ ಅವರು, ಇವರು ಮೂಲತಃ ಬ್ಯಾಕರ್ನಾಳ ಗ್ರಾಮದವರು. ಇವತ್ತಿನ ಕಾರ್ಯಕ್ರಮದಲ್ಲಿ ಅವರ ಒಂದು ಕೃಷಿಕ ರೈತ ಉತ್ಪಾದಕ ಕಂಪನಿ ಯಾಕೆ ಪ್ರಾರಂಭ ಮಾಡಿದ್ರು, ಅದರಿಂದ ಯಾವ ರೀತಿ ಉಪಯೋಗ ಆಗ್ತಾ ಇದೆ, ಜೊತೆಗೆ ಏನೆಲ್ಲ ಒಂದು ಅನುಕೂಲತೆಗಳನ್ನ ಕಾರ್ಯಚಟುವಟಿಕೆಗಳು ಆ ರೈತ ಉತ್ಪಾದಕ ಕಂಪನಿಯಿಂದ ನಡೀತದೆ ಅಂತಕ್ಕಂಥ ವಿಚಾರವನ್ನ ಶಿವಪ್ಪ ಅವರು ಇವತ್ತಿನ ಕಾರ್ಯಕ್ರಮದಲ್ಲಿ ಹಂಚ್ಕೋತಿದ್ದಾರೆ. ನಮಸ್ಕಾರ ಶಿವಪ್ಪ ಅವರು. ನಮಸ್ತೆ ಸರ್. ತಮ್ಮದು ಕೃಷಿಕ ರೈತ ಉತ್ಪಾದಕ ಕಂಪನಿ ಯಾವ ಒಂದು ವರ್ಷದಲ್ಲಿ ಪ್ರಾರಂಭ ಮಾಡಿದ್ರಿ? ಇದು 3ನೇ ವರ್ಷ ನೋಡ್ರಿ. ಇದು 3ನೇ ವರ್ಷ. 2022-19 ಅಂದ್ರೆ 19ರಲ್ಲಿ ಪ್ರಾರಂಭ ಆಯ್ತಿದ್ದು. ಹ್ಮ್ ಸರ್. 2019ರಲ್ಲಿ ಪ್ರಾರಂಭ ಮಾಡಿದ್ರಿ. ಯಾಕೆ ಇದನ್ನ ಮಾಡಬೇಕು ಅಂತೇಳಿ ನಿಮಗೆ ಐಡಿಯಾ ಬಂತು? ನಮ್ಗ ಇವರು ಸ್ವಲ್ಪ ಗೈಡೆನ್ಸ್ ಕೊಟ್ರು ಸರ್. ಎನ್ಜಿಒದವರು. ಎನ್ಜಿಒ ಲಿಂಗಸೂರು ಎನ್ಜಿಒ ಆಸೆ ಅದಾರೆ. ಹ್ಮ್. ಏನು ಎನ್ಜಿಒ? ಯಾವ ಎನ್ಜಿಒ ಅದು? ಗ್ರಾಮ್ಸ್ ಎನ್ಜಿಒ ರೀ. ನಮ್ ಲಿಂಗಸೂರು ತಾಲೂಕಿನಾಗ ಗ್ರಾಮ್ಸ್ ಅಂತ ಒಂದ್ ಎನ್ಜಿಒ ಅದಾರಿ. ಹ್ಮ್. ಅವ್ರು ಬಂದ್ ಕಳಿಸಿ ಗೈಡೆನ್ಸ್ ಕೊಟ್ರು ಸರ್. ಹ್ಮ್. ಹಿಂಗಪ್ಪ ಮತ್ತೆ ನೀವು ಮಾಡ್ರಿ, ರೈತರಿಗೆ ಬಹಳ ಅನುಕೂಲತೆ ಐತೆ, ಮತ್ತೆ ದರ್ವೊಂದು ಒಂದು ಅಲ್ಲೇನು ರೈತರಿಗೆ ಸಂಬಂಧಪಟ್ಟಂತ ವಸ್ತುಗಳು ಒಂದ್ ಅಂಗಡಿಲಿದ್ದ ತಗೋಬೇಕಾತಪ್ಪ ಅಂತಂದ್ರ ಬಸ್ ಚಾರ್ಜ್ ಆಯ್ತು, ಆಮೇಲೆ ಗೊಬ್ಬರ ಬೇಕಾಯ್ತಂದ್ರೆ ಗಾಡಿ ಬಾಡಿಗೆ ಅದು ಇದು ವಸ್ತು ನಿಮ್ಗೆ ಲುಕ್ಸಾನ ಐತೆ. ನೀವು ಅಲ್ಲೇ ಒಂದು ಕಂಪನಿ ಮಾಡ್ಲಿಕ್ಕೆ ರೈತರಿಗೆ ಬಹಳ ಅನುಕೂಲತೆ ಇದೆ. ಅದ್ರದ್ದು ಬೆನಿಫಿಟ್ ಇವೆಲ್ಲ 3 ವರ್ಷ ನಮ್ದೇ ಇರುತ್ತೆ, ನಾವೇ ನೋಡ್ಕೊಂಡು ಹೋಗ್ತೀವಿ. ಇದ್ರ ಮೇಲೆ ನಾವು ಮತ್ತೆ ಹಂಗ ಸ್ವಲ್ಪ ಮೀಟಿಂಗ್ ಮಾಡಿದ್ವಿ, ಮಾಡಮ್ರಪ್ಪ ಅಂತ ಉದ್ದೇಶ ಒಂದು ಮನ್ಸು ಕೊಟ್ಟಿವಿ ಸರ್. ಮಾಡಿದ ಮೇಲೆ ಅವ್ ಮತ್ತೆ ಶೇರ್ ಮಾಡಕತ್ತಿದ್ರಿ ಹಿಂಗೆಲ್ಲ, ಮತ್ತೆ ಹಳ್ಳಿ ವಸ್ತು ನಮ್ಮ ಹಳ್ಳಿ ಪ್ರಚಾರ ಮಾಡಿದ್ವಿ. ಆಯ್ತಪ್ಪ ಮಾಡಿ ಒಳ್ಳೇದಲ್ಲ, ಇದ್ರೆ ನೀವು ಮಾಡಿದ್ರು ನಮ್ಗೆ ಅನುಕೂಲತೆ ಐತೆ, ನಮ್ಗೆ ಅನುಕೂಲತೆ ಇಲ್ಲಾಂದ್ರೆ ಸರಿ ಇದ್ರು ಮತ್ತೆ ಬಿಡದಾಗ ಮಾಡಿಬಿಡ್ರಿ, ನಾವು ಶೇರ್ದ ಹಾಕ್ತಿವಿ, ಶೇರ್ ಮಾಡಿಸ್ರಿ ನೀವು ಅಂತ ಒಂದಿಷ್ಟು ಮಂದಿನ ನಾವು ಸಾಥ್ ಕೊಟ್ರು. ಒಂದು 800-920 ಶೇರ್ ಆಗ್ಯಾವ್ರಿ. ಶೇರ್ ಆದ್ಮೇಲೆ ಮತ್ತೆ ಗೌರ್ಮೆಂಟ್ ಕಡೆಯಿಂದ ನಾವು ಸೌಲಭ್ಯ ತಗೊಂಡಿವ್ರಿ. ಎಷ್ಟು ಜನ ಸದಸ್ಯರಾದ್ರೆ ಇದಕ್ಕೆ ಈಗ 819 ಶೇರ್ ಹೋಲ್ಡರ್? 819 ಬೇಗ ಒಂದ್ 2 ವರ್ಷದಲ್ಲಿ ಎಲ್ಲರೂ ಶೇರ್ ಹೋಲ್ಡರ್ ಆಗ್ಬಿಟ್ರು. ಆದ್ರೆ ಸರ್ ಅಕ್ಯುಲೇಟ್ ಮಾಡಿದ್ವಿ ನಾವು, ಮತ್ತೆ ಬಹಳ ಶ್ರಮ ಪಟ್ಟಿವ್ರಿ. ಎಷ್ಟು ಹಳ್ಳಿಯಿಂದ ರೈತರು ಬರ್ತಾರೆ ಇದಕ್ಕೆ? ಇವನ್ನ ರೈತ ಉತ್ಪಾದಕ ಕಂಪನಿ ಎಷ್ಟು ಜನ ಅದಾರೆ, ಎಷ್ಟು ಹಳ್ಳಿಯಿಂದ ಅದಾರೆ? 8 ಹಳ್ಳಿ ಅವ ಸರ, 4 ತಾಂಡ ಅದಾವ್ರಿ. 8 ಹಳ್ಳಿ 4 ತಾಂಡ ವಸ್ತು ಹಳ್ಳಿಯಾಗ ವಸ್ತು ತಾಂಡದಾಗ ಶೇರ್ ಹೋಲ್ಡರ್ ಅದಾರ್ರಿ. ಊರಿಗೆ ಒಂದು 100-100 ಜನ ಅದಾರ? 100-100 ಆಮೇಲೆ 50 200 ತನ 200 ತನ ಅದಾರ್ರಿ ಒಂದೂರಾಗ. ಒಂದೂರಲ್ಲಿ ತಗೊಂಡ ಮೇಲೆ ಆಮೇಲೆ ನಾವು ಬಿಸ್ನೆಸ್ ಸ್ಟಾರ್ಟ್ ಮಾಡಿವಿ ರೀ. ಫಸ್ಟ್ ಗೆ ಎಣ್ಣೆ ಕೀಟನಾಶಕ ತರಿಸಿದ್ವಿ ರೀ. ಅಂದ್ರೆ ಬೆಳಗ್ಗೆ ರೋಗ ಕೀಟ ಬಂದ್ರೆ ಹೊಡಿಲಿಕ್ಕೆ ಎಣ್ಣೆ? ಎಣ್ಣೆ ರೀ, ತೊಗರಿಗೆ ಸ್ಟಾರ್ಟಿಂಗ್ ತೊಗರಿಗೆ ತರಿಸಿದ್ರು ನಾವು ಹೋದ್ರಿ. ಅದು ಒಳ್ಳೆ ರೈತರಿಗೆ ಬಹಳ ಚಂದ ಸಿಗ್, ಮತ್ತೆ ಅಲ್ಲಿ ಏನ ರೇಟ್ ಕಂಪ್ನಿ ರೇಟ್ ನಾವು ಇಲ್ಲಿ ರೈತರು ಕೂಡ ಕಟ್ಟಿದ್ರಿ. ಕಂಪ್ನಿ ತ್ರೂ ಏನ ನಮ್ಗೆ ರೇಟ್ ಬರ್ತಾ ಅದೇ ರೇಟ್ ರೀ, ಮತ್ತೆ ಕೊಡಂತಿಲ್ಲ. ಅಂಗಡಿಗಿಂತ ಒಂದು 50-100 ರೂಪಾಯಿ ಕಡಿಮೆ ರೀ ನಮ್ದು. ಕಡಿಮೆ ಅಂಗಡಿಯಕ್ಕಿಂತ ಕಡಿಮೆ, ಮತ್ತೆ ಡೈರೆಕ್ಟ್ ಆಗಿ ಕಂಪ್ನಿಂದ ತರಿಸ್ಬಿಟ್ರಿ ನೀವು? ಕಂಪ್ನಿ ತ್ರೂ ನಾವು ತರಿಸಿದ್ರಿ, ಕಂಪ್ನಿ ಏನ ನಮ್ಗೆ ರೇಟ್ ಹಾಕ್ತಾರ ಅದೇ ರೇಟ್ ಅನ್ನ ನಾವು ರೈತರಿಗೆ ಕೊಟ್ಟಿವ್ರಿ ಸರ್. ನಿಮಗೆ ಅಡ್ಡಾಡು ತಪ್ಪು ಮತ್ತೆ ಬಸ್ ಚಾರ್ಜ್ ತಪ್ಪು ಎಲ್ಲ ಉಳಿತು, ಉಳಿತಾಯ ಬಹಳ ಆತು. ಬಹಳ ಉಳಿತಾಯ ಆಯ್ತು ಜನರಿಗೆ, ರೈತರಿಗೆ ಬಹಳ ಅನುಕೂಲತೆ ಆಯ್ತ್ರಿ ಅವ್ರಿಗೆ. ಈಗ ನೋಡ್ರಿ, ಯಾವ್ದೋ ಒಂದು ಎಣ್ಣೆ ಬರ್ಬೇಕಾದ್ರೆ ನೀವು ಹೋಗ್ಬೇಕು, ಎಲ್ಲರ ಪಟ್ಟಣಕ್ಕೆ ಹೋಗ್ಬೇಕು, ಮತ್ತೆ ಬಸ್ ಚಾರ್ಜ್ ಹೋಗ್ಬೇಕು, ಒಂದ್ ದಿವಸ ಅಡ್ಡಾಡ್ಬೇಕು ಅದಕ್ಕೆ. ಹೌದೌದು ಸರ್, ಹೌದು ಸರ್. ಅದನ್ನೆಲ್ಲ ಮತ್ತೆ ಅನುಕೂಲ ಆಯ್ತು, ತಂದ್ವಿ ರೀ. ಆಮೇಲೆ ಗೊಬ್ಬರ ತರಿಸಿದ್ರಿ ಸರ್, ಹೋದ ಸಲ ಗೊಬ್ಬರನು ರೈತರಿಗೆ ಅದು ಒಂದ್ ಚೀಲ ಜಾಸ್ತಿ ಬರ್ಬೇಕಾದ್ರೆ 30 ರೂಪಾಯಿ ಮೊದಲಿದ್ದ ನಮ್ಮ ನಾಗಪುರ ಬರ್ಬೇಕಾತಂದ್ರ ಹೋಗ್ಬೇಕು, ಮತ್ತೆ ತರ್ಲಿಕ್ ಹೋಗ್ಬೇಕು, ಮತ್ತೆ ಬಾಡಿಗೆ ಕೊಡ್ಬೇಕು, ಅಡ್ಡಾಡ್ಬೇಕಲ್ಲ, ಅದು ಸಮಸ್ಯೆ. ಹ್ಮ್ರಿ ಹ್ಮ್ರಿ ಹ್ಮ್ರಿ. ಆಮೇಲೆ ರೈತರಿಗೆ ಸಂಬಂಧಪಟ್ಟಂತ ತಾರ್ಪಲ್ ರೀ ಅವನ ತರಿಸಿದ್ವಿ ರೀ. ಆಮೇಲೆ ಬೀಜ ತರಿಸಿದ್ರು ಈ ವರ್ಷ, ಸಜ್ಜಿ ಬೀಜ, ಹತ್ತಿ ಬೀಜ, ಸೂರ್ಯಪಾನ ಬೀಜ, ದರ್ವಂದು. ಮತ್ತೆ ಹೋಸಲ ಮತ್ತೆ ತೊಗರಿ ಪ್ಯಾಕೆಟ್ ರೀ, ತೊಗರಿ ಪ್ಯಾಕೆಟ್ ಬೀಜಗಳು ನಮ್ ಶೇರ್ ಹೋಲ್ಡ್ರಿಗೆ 2-2 ಪ್ಯಾಕೆಟ್ ಕೊಟ್ಟಿವ್ ರೀ. ಹೋಸಲನು ಒಬ್ಬ ಶೇರ್ದಾರಿಗೆ 2 ಪ್ಯಾಕೆಟ್ 4-5 kg ರೀ. ಇದು ಒಂದು ಇದ್ರಿಂದ ನಮ್ಗ ಸ್ವಲ್ಪ ಬಹಳ ಅನುಕೂಲತೆ ಸಿಕ್ತರಿ, ನಮ್ಗು ಬಹಳ ಮಾಡಕ್ಕನು ಉಲ್ಲಾಸ ಬರಕೈತ್ರಿ. ಇದೊಂದು ಜನರಿಗೆ ನಾವು ಮಾಡಿದ್ರು ಸ್ವಲ್ಪ ಹೆಸರು ಬರಕಾಯ್ತಲ್ಲ, ಒಳ್ಳೇದಪ್ಪ ಇದು ಮಾಡಿದ್ರಪ್ಪ ಅಂಬೋದೊಂದು ನಮ್ಗ. ಎಲ್ಲಾರು ಸದಸ್ಯರು ಖುಷಿಯಾಗಿರ್ಬೇಕು, ಮೆಂಬರ್ಸ್ ಎಲ್ಲ ಎಲ್ಲರೂ ಜಾಯಿಂಟ್ ಆಗಿನೇ ಮಾಡಿದ್ವಿ ಸರ್ ನಾವು. ಬಹಳ ಶ್ರಮ ಪಟ್ಟಿವ್ರಿ, ಬಹಳ ಅನುಕೂಲತೆ ಐತ್ರಿ. ಈಗ ಇನ್ನು ಮುಂದಿನ ದಿನಗಳಲ್ಲಿ ಏನೇನ್ ನಿಮ್ದು ಯೋಜನೆಗಳದ, ಮುಂದೆ ಏನೇನ್ ಮಾಡ್ಬೇಕಂತ ಆಸೆ ಇದೆ ನಿಮ್ದು? ಮುಂದೆ ನೋಡ್ರಿ, ಗೌರ್ಮೆಂಟ್ ಕಲ್ಲಿದ್ದೇನೆ ನಮ್ಗೆ ಏನ್ ಸವಲತ್ತು ಸಿಗತಕ್ಕಂತ ಇದಾದ್ರಿ, ಅದಕ್ಕಂತ ನಾವು ಬದ್ಧರಾಗಿದೀವ್ರಿ, ತಗೋಬೇಕು ನಾವು ಮಾಡ್ಬೇಕಂಬೋದು. ನಿಮ್ದು ಮುಖ್ಯವಾಗಿ ಒಣ ಪ್ರದೇಶ ಜಾಸ್ತಿ ನೀರಾವರಿ ಇಲ್ಲ ನಿಮ್ ಭಾಗದಲ್ಲಿ? ಇಲ್ಲ ಇಲ್ಲ ಸರ್, ಡ್ರೈ ಏರಿಯಾನ ನಮ್ ಕಡೆ ನೀರಾವರಿ, ಡ್ರೈ ಏರಿಯಾ ಜಾಸ್ತಿ ರೀ. ಈಗ ನೋಡ್ರಿ, ರೈತರಿಗೆ ಎಲ್ಲ ಎತ್ತುಗಳು ಇರೋದಿಲ್ಲ, ಟ್ರ್ಯಾಕ್ಟರ್ಗಳು ಬೇಕಾಗ್ತವೆ, ಕುಂಟೆ ಕೂರಿಗಳು ಬೇಕಾಗ್ತವೆ ಗಳೆ ಹೊಡಿಲಿಕ್ಕೆಲ್ಲ, ಅಂತವ್ ಏನಾದ್ರೂ ಮಷಿನರಿಗಳನ್ನ ತಗೊಳ್ಲಿಕ್ಕೆ ಮುಂದಿನ ದಿನಗಳಲ್ಲಿ? ಈಗ ಆಲ್ರೆಡಿ ತಗೊಂಬಂದ್ಬಿಟ್ಟಿ ಸರ್. ತಗೊಂಬಂದ್ಬಿಟ್ಟಿರಿ? ನಮ್ಮ ADX ಒಂದು ಟ್ರ್ಯಾಕ್ಟರ್ ಬಂತು ಸರ್. ಅದು ಮತ್ತೆ ಒಂದು ನಮ್ ತಾಲೂಕಿನಾಗ ಒಂದು 3 ಕಂಪ್ನಿ ಅವ ರೀ, ಕಾಂಪಿಟೇಷನ್ ಮಾಡ್ಕೊಂಡು ಅದು ಬಂದರಿಗೆ ಆಗಿತ್ತು. ಮತ್ತೆ ಅದಕ್ಕೆ ನಾವು ನಿಂತ್ಕೊಂಡು ಸಾಧ್ಯ ಸರ್, ನಾವು ಈಗ ಆಲ್ರೆಡಿ ಸೀನಿಯರ್ ಆಗಿ ನಾವು ಇದು ಮಾಡಕತ್ತೀವಿ, 2-3 ವರ್ಷದ ನಮ್ ಕಂಪ್ನಿ. ಈಗ ಎಲ್ಲೇನ ನೀವು 6 ತಿಂಗಳ ವರ್ಷ ಆಗಿ ರಿಜಿಸ್ಟರ್ ಆಗ್ಯಾವ ಅಂತವ್ರಿಗೆ ನೀವು ಕೊಡ್ತೀರಿ ಅಂತಂದ್ರೆ ನಾವು ಬಿಡದಲ್ರಿ ಅಂತ ಒಂದ್ ದಿವಸ ADO ಅವ್ರು ಕೂಡ ಗುದ್ದಾಡಿದ್ವಿ ನಾವು. ADO ಅವ್ರು ಏನ್ ಮಾಡಿದ್ರು, ಇಲ್ರಿ ನೆಕ್ಸ್ಟ್ ನಿಮಗೆ ಕೊಡ್ತೇನೆ ನಾನು. ಈಗ ಗೊರಬಳವರಿಗೆ ನಮ್ MLC ಅವರು ಲೆಟರ್ ಕೊಟ್ಬಿಟ್ರ, ಅವ್ರು ಲೆಟರ್ ಪ್ರಕಾರ ನಾವ್ ಅವ್ರಿಗೆ ಕೊಟ್ಬಿಡ್ತೀವಿ ಅಂತಂದ್ರೆ ಏನ ಬಿಡಕ್ ತಯಾರಿಲ್ರಿ. MLC ಸಾಹೇಬ್ ತಕ್ಕ ನಾವು ಓದ್ತೀವಿ, ಲೆಟರ್ ತಗೊಂಡ್ ಕೊಡ್ತೀವಿ. ಈ ಸಲ ಚಾನ್ಸ್ ನಾವು ಕಾಕೊಂಡ್ ತೈರಲ್ಲ, ಹೋಸಲ ನಾನು ಕಾಕೊಂಡಿ, ಹೋಸಲ ಬರೋದ್ರ ಬಂದರಿ ಕೊಟ್ರಿ ನೀವು, ನಾವು ಬಿಡದಿಲ್ರಿ ಅಂತ ಹೇಳಿ ಮಾಡಿ MLC ಸಾಹೇಬ್ರ ತಕ್ಕ ಹೋಗಿ MLC ಸಾಹೇಬ್ರು ನಮ್ಗೆ ಸಾಥ್ ಕೊಟ್ರಿ. ಆಯ್ತಪ್ಪ ನೀವು ತಗೊಂಡೋಗಿ ಮಾಡ್ರಿ ನೀವು ನಾ ಎಡೆ ಅವ್ರ ಕೂಡ ಮಾತಾಡುತ್ತ ಅಂತ ಲೆಟರ್ ಕೊಟ್ರ ಅವ್ರು ನಮ್ಮ ಮುಖಾಂತರ ಫೋನ್ ನಾಗ ಮಾತಾಡಿದ್ರು ಎಡೆ ಅವ್ರ ಕೂಡ ಹಾಕಿ ನಾಗಲಾಪುರ ಕಂಪನಿ ಹೋಗಿ ನೀವು ಹನ್ನೆರಡು ತರಿಸಿ ತಗೋಡ್ರಿ ನೀವು ಬಿಟ್ಬಿಡ್ರಿ ಅವ್ರಿಗೆ ಗಾಡಿ ನಿಮ್ದು ಏನು ಖರ್ಚನ್ನು ಕಟ್ಕೊಂಡ್ಬಿಡ್ರಿ ನೀವು ಅಂತ ಅಂದ್ರೆ ಒಂದ್ 10 ಲಕ್ಷ ಮಾಹಿತಿ 80% ಸಬ್ಸಿಡಿ 80% ಸಬ್ಸಿಡಿ ಸಬ್ಸಿಡಿ 2 ಲಕ್ಷ ಕಟ್ಟಿದ್ರಿ 8 ಲಕ್ಷದಾಗ ಒಂದು ಟ್ಯಾಕ್ಟ್ರಿ ಒಂದು ರಾಶಿ ಮಿಷನ್ ತಗೊಂಬಂದಿವ್ರಿ ಒಂದು ರೂಟ್ ರೋಡ್ ತಗೊಂಬಂದಿವ್ರಿ ರೋಟೋವೇಟರ್ ರೋಟೋವೇಟರ್ ಆಮೇಲೆ ಒಂದು ವಾಟರ್ ಹೀಟರ್ ಅಂತ ಒಂದು ಟ್ಯಾಕ್ಟರ್ ತ್ರೋ ಒಂದು ಎಟ್ಟಾಕ್ತಿರಿ ಕುಡಿಸ್ಕೊಂಡಿದ್ದ ನೀರು ಮಿಷನ್ ಮಷಿನ್ ಅದು ಒಂದು 4 ಸಾಮಾನು ಬಂದ್ವಿ ಈಗ ನಾವು ಇಲ್ಲೇನ ಹೊರಗಡೆ ಹೊಡಿತಾರಿ ಟ್ಯಾಕ್ಟ್ರಿ ಇಲ್ಲ ಇವಾಗ ನೋಡ್ಕೊ ಹೊಡಿತಾರಿ ಟ್ಯಾಕ್ಟ್ರಿ ಟಿಲ್ಲರ್ ಆಯ್ತು ಕುಂಟೆ ಆಯ್ತು ಆಮೇಲೆ ಯಾವ್ದಾದ್ರು 700 ರೂಪಾಯಿ ರೀ ತಾಸಿಗೆ ನಾವ್ ಹೊಡಿಯೋದು 100 ರೂಪಾಯಿ ಕಡಿಮೆ ರೀ 600 ನಮ್ ಷೇರು ಹೊಡ್ರಿ ಈಗ 600 ಹೊಡಿತೀವ್ರಿ ರೂಟ್ ರೋಡ್ರಿ ಏನೈತೆ 1100 ಹೊಡಿತಾರಿ ಇಲ್ಲಿ ನಾವ್ 1100 ರೀ 1100 ಅದಕ್ಕಿಂತ 100 ರೂಪಾಯಿ ಕಡಿಮೆ ಇಟ್ಕೊಂಡ್ಬಿಟ್ರಿ ರೇಟ್ ನೀವು ಕಡಿಮೆ ರೀ ಕಡಿಮೆ ರೀ ಕಡಿಮೆ ಅಂದ್ರೆ ಷೇರ್ ಹೋಲ್ಡರ್ ಮಾತ್ರ ಹೌನ್ರಿ ಈಗ ಮತ್ತ ಅದಕ್ಕೆಲ್ಲ ಡ್ರೈವರ್ ವ್ಯವಸ್ಥೆ ಹೇಗ್ ಮಾಡಿದ್ರಿ ಮತ್ತೆ ಡ್ರೈವರ್ ತಗೊಂಡಿವ್ರಿ ಒಬ್ಬರು ದಿನ 400 ರೂಪಾಯಿ ಪಗಾರ ರೀ ಅವನಿಗೆ ಅಂದ್ರೆ ಹೊಡಿಯಕ್ ಹೋದ್ರೆ 400 ರೂಪಾಯಿ ಪಗಾರ ಟ್ರಾಕ್ಟರ್ ಹತ್ತಿರ 400 ಕೊಡ್ಬೇಕು ಅವಾಗ 400 ಕೊಡ್ಬೇಕ್ರಿ ಅವನಿಗೆ ಕೆಲ್ಸ ಇಲ್ಲದಾಗ ಇಲ್ಲ ರೀ ಇಲ್ಲ ಅದ್ರಂಗ ಮಾತಾಡ್ಕೇಶನ ಒಬ್ಬ ಡ್ರೈವರ್ ಇಟ್ಕೊಂಡಿವ್ರಿ ಈಗ ಮತ್ತೆ ರಾಶಿ ಮಿಷನ್ ಮತ್ತೆ ನಡೀತೀವಿ ಮತ್ತೆ ಬಂದವ್ರಿ ಸೂರ್ಯಪ್ಪನ ರಾಶಿ ಅವ್ರೆ ಸೊ ರಾಶಿ ಮಿಷನ್ ಅದು ನಿಮ್ಗೆ ಇನ್ಕಮ್ ಬರಾಕತ್ತು ಟ್ರಾಕ್ಟರ್ ಇಂದ ಆದಾಯ ಬರಾಕತ್ತು ಸರ್ಕಾರದಿಂದ ಏನ್ ಅನುಕೂಲತೆ ಸಿಕ್ಕಿದೆ ತಮ್ಗೆ ಯಾಕಂದ್ರೆ ಷೇರ್ ಬಂಡವಾಳ ತಾವು ಎಷ್ಟೆಷ್ಟು ಷೇರ್ ಬಂಡವಾಳ ಹಾಕಿದ್ರು ಒಬ್ಬ ರೈತರು ಒಂದ್ ಸಾವಿರ 10 ಲಕ್ಷ ಆಗಿದೆ ಷೇರ್ ಬಂಡವಾಳ 8 ಲಕ್ಷ 20 ಸಾವಿರ ಆಗಿದ್ರಿ 8 ಲಕ್ಷ 20 ಸಾವಿರ ಅದಾದ್ಮೇಲೆ ಮತ್ತೆ ಗವರ್ಮೆಂಟ್ ನಮ್ಗ ರೆಂಟ್ ಕೊಡಿತ್ರಿ ಒಮ್ಮೆ ನಮ್ದು 5 ಲಕ್ಷ ಆಯ್ತು ಅವ್ರ ಒಂದ್ 5 ಲಕ್ಷ ಹಾಕಿದ್ರಿ ನಮ್ಗ ಗವರ್ಮೆಂಟ್ ಕೇಳಿದ್ದಾರೆ ಆಮೇಲೆ ಮತ್ತೊಂದಿಷ್ಟು ಮಾಡಿದ್ರಿ ಈಗ ಒಂದ್ 1000 ಬರ್ತಾವ್ರಿ ಒಂದ್ 1000 ಜನ ಆದ್ರೆ 10 ಲಕ್ಷ ಆಗತ್ತೆ ನಿಮ್ದು ನಿನ್ನ ಒಂದ್ 5 ಲಕ್ಷ ಮತ್ತೆ ಅವ್ರು ಕೊಡ್ತಾರೆ ನಿನ್ನ 5 ಲಕ್ಷ ಕೊಡ್ತಾರ ಅದೇ ದುಡ್ಡನ್ನ ನೀವು ಬೇಕಾದ್ರೆ ಬಳಸ್ಕೋಬಹುದು ಬಳಸ್ಕೋಬಹುದ್ರಿ ನಾವು ಟ್ರಾಕ್ಟರ್ದೇ ಎಲ್ಲ ಮತ್ತೆ ಹೇಗ್ ಮಾಡಿದ್ರಿ 10 ಲಕ್ಷ ಅಂದ್ರೆ 2 ಲಕ್ಷ ರೂಪಾಯಿ ಕೇವಲ ನಿಮ್ಮ ಇದ್ರಲ್ಲಿ ಕೊಟ್ಟಿದ್ರೆ ಅದನ್ನೆಲ್ಲ ಗವರ್ಮೆಂಟ್ ಹಣದಲ್ಲಿ ಇಲ್ಲ ನಮ್ದು ಷೇರ್ ಹೋಲ್ಡರ್ ಜಮಾ ಇಟ್ಕೊಂಡಿದ್ದ ಅಮೌಂಟ್ ನಾವು ಅವ್ರಿಗೆ ಕೊಟ್ಟಿವ್ರಿ ಕೊಟ್ಟಿರಿ ಇದ್ರಿ ಮತ್ತೆ ಯಾರೇ ನಾವೇನ್ ಇದ್ರಿ ರೈತರದೇ ದುಡ್ಡು ರೈತರದೇ ದುಡಿಮೆ ರೈತರದೇ ಇದು ಇದ್ರಿ ನೋಡ್ರಿ ಈಗ ಗೊಬ್ಬರ ಕೀಟನಾಶಕ ಬೀಜಗಳನ್ನ ಸ್ವಂತ ನೀವೇ ನೇರವಾಗಿ ನಿಮ್ಮ ರೈತ ಉತ್ಪಾದಕ ಕಂಪನಿ ಆಫೀಸಿಗೆ ಬಂದ್ಬಿಡ್ತಾವೆ ಎಲ್ಲ ಸೀದಾ ಆಫೀಸಿಗೆ ಬಂದ್ಬಿಡ್ತಾವ್ರಿ ಮತ್ತೆ ಇವರು ನಮ್ಗೆ ಬಹಳ ಅನುಕೂಲತೆ ಇದಾರೆ ನಮ್ಮ ಆಕಾಶ್ ಅವರು ನಮ್ಮ ಮುರುಗಲ್ ಕೃಷಿ ಇಲಾಖೆ ಅಧಿಕಾರಿಗಳು ಕೃಷಿ ರೈತ ಸಂಪರ್ಕ ಕೇಂದ್ರ ರೈತ ಸಂಪರ್ಕ ಕೇಂದ್ರ ನಮ್ಮ ಆಕಾಶ್ ಅವ್ರ ಅಂತದಾರೆ ಆಕಾಶ್ ದಾನಿ ಅವರು ಅವ್ರು ಬಹಳ ನಮ್ಗೆ ಸಾಥ್ ಕೊಡಕತ್ತಾರಿ ಆಯ್ತ್ರಿ ನೀವ್ ಮಾಡ್ರಿ ನಾನು ಅದೇನಿ ನಾನು ಏನ್ ಬರ್ತಕ್ಕಂತ ಗೌರ್ಮೆಂಟ್ ನಾನು ಕೊಡಿಸ್ತೀನಿ ನೀವು ಚಲೋ ಮಾಡ್ಕೊಂಡು ಹೊಂಟ್ರಿ ನಮ್ಗೆ ಬಹಳ ಉಲ್ಲಾಸ ಐತೆ ನೀವು ಮಾಡಿಕೊಂಡ್ರಿ ನೀವು ನಮ್ಗೆ ಬಹಳ ದಾರಿ ತೋರಿಸ್ತಾರೆ ಹೌದು ಈಗ ಮತ್ತೆ ಹೇಗೆ ನಿಮ್ಮ ರೈತ ಉತ್ಪಾದಕ ಕಂಪನಿ ಈಗ ನೋಡ್ರಿ ಎಲ್ಲ ಟ್ರಾಕ್ಟರ್ ಮತ್ತೆ ರಾಶಿ ಮಷೀನ್ ತಗೊಂಡಿರಿ ರೋಟೋವೇಟರ್ ಇದೆ ಇನ್ನು ಇನ್ನು ಮುಂದಿನ ದಿನಗಳಲ್ಲಿ ಏನು ಮತ್ತೆ ಇನ್ನು ಏನ್ ಮಾಡ್ಬೇಕಂತಿದೆ ತಮ್ಗೆ ಈಗ ಇದೊಂದ್ ತಗೊಂಡ್ಬಂದ್ವಿ ಸರ್ ಮಣ್ಣು ಪರೀಕ್ಷೆ ಕೇಂದ್ರ ಮಿಷನ್ ತರಿಸಿವ್ರಿ ಮಣ್ಣು ಪರೀಕ್ಷೆ ಮಾಡುವಂತದ್ದು ಅದು ಗೌರ್ಮೆಂಟ್ ಸಬ್ಸಿಡಿ ಕೊಡಿದ್ರಿ ಅದಕ್ಕೆ ಒಂದು 1,50,000 ತುಂಬಿದ್ರಿ ಅದು 3 ಲಕ್ಷ ರೀ 3 ಲಕ್ಷ ನೀವು 1,50,000 ತುಂಬಿರಿ ಅದು ಸಬ್ಸಿಡಿ ಕೊಟ್ರಿ ನೇರವಾಗಿ ನಿಮ್ಮಲ್ಲಿ ತಂದಿಟ್ಕೊಂಡ್ಬಿಟ್ರಿ ಮಣ್ಣು ಪರೀಕ್ಷೆ ಅಲ್ಲೇ ಮಾಡಿಸಬಹುದು ನೀವು ಇಲ್ಲೇ ಮಾಡ್ಬೋದ್ರಿ ನಾವು ಅಂದ್ರೆ ಹೇಗೆ ಮತ್ತೆ ಅದಕ್ಕೆ ಸಿಬ್ಬಂದಿ ಎಲ್ಲ ವ್ಯವಸ್ಥೆ ಮಾಡ್ಕೊಂಡಿರಿ ಮಾಡ್ಕೊಂಡ್ರಿ ನಮ್ ಮೇಡಮ್ ಅವರು ಮಾಡ್ತಾರೆ ಶಿವ ಅಂತ ಶಿವ ಒಬ್ರು ಶಿವಲಿಯಲ್ಲಿ ಮೇಡಮ್ ಅವರು ತಗೊಂಡಿವ್ರಿ ಇನ್ಸೂರ್ ಅವ್ರ ಅಪ್ ಅಂಡ್ ಮಾಡ್ತಾರ್ರಿ ಬಿ ಎಸ್ ಹೆಜ್ರಿ ಆಗಿತ್ರಿ ಅವರು ಅವ್ರ ಬಿ ಎಸ್ ಹೆಜ್ರಿ ಆದವ್ರ ಆದ್ರೇನೆ ಬಹಳ ನಮ್ಗ ಅನುಕೂಲ ಆಗತ್ತೆ ಅನುಕೂಲ ಆಗತ್ತ ಹೌದು ಅವ್ರನ್ನ ತಗೊಂಡಿವ್ರಿ ಅವ್ರು ನಮ್ಗ ಚಲೋ ನಮ್ಮ ಹೆಣ್ಮಗಳ ಇದ್ರ ಪರವಾಗಿಲ್ಲ ಬಹಳ ಜೋಲಿ ತಗೊಂಡು ಮಾಡ್ಕೊಂಡು ಹೊಂಟಾಡ್ರಿ ಒಳ್ಳೆ ರೀತಿಯಿಂದ ನಾಲೇಜ್ ಇರ್ತತೆ ಮತ್ತೆ ಅವ್ರಿಗೆ ಜ್ಞಾನ ಇರುತ್ತೆ ರೈತರ ಬಗ್ಗೆ ಕಾಳಜಿ ಇರ್ತತ ಕಾಳಜಿ ಐತ್ರಿ ಯಾವ್ದು ರೇಮರ್ಕ್ ಬಿದ್ದಿಲ್ರಿ ಚಲೋತ್ನಾಗಿ ಮಾಡ್ಕೊಂಡು ತಗೊಂಡು ಹೊಂಟಾಡ ನೋಡ್ರಿ ಕಂಪನಿನ ನಾವು ಮೆಂಬರ್ ಹಾಕಿ ಒಂದ್ ಜನ ಬಂದ್ ಬರ್ತದೆ ರೈತರೆಲ್ಲ ಆಗಲಿ ಟ್ರಾಕ್ಟರ್ ದುಡಿಸಿ ಕಟ್ಟಿದ್ರಲ್ಲಿದ್ದಾನ ಎಲ್ಲಪ್ಪ ನಮ್ಮ ಮಡಿಕೆ ನಿಮ್ಮ ಮಡಿಕೆ ಅಂತ ಆಗಲಿ ಸ್ಟಾರ್ಟ್ ಆಗಿ ಅವ್ರಿಗೆ ಮಾತಾಡೋದಾಗ ಅದಾರಿ ಮತ್ತೆ ನಾವು ಒಂದು ರೌಂಡ್ ಹಾಕಿತಪ್ಪ ಅಂತಂದ್ರೆ ಮತ್ತೆ ಒಂದಿಷ್ಟು ಸೇರ್ ಆತಾರ್ರಿ ಹೌದು. ಈಗ ನೋಡಿ ಇನ್ನೊಂದು ಪ್ರಮುಖವಾದದ್ದು ಅಂತಂದ್ರೆ ರೈತರು ಏನ್ ಬೆಳೀತಾರಲ್ಲ ಬೆಳೆಯನ್ನ ಮಾರಾಟ ಮಾಡತಕ್ಕಂಥದ್ದು ಒಳ್ಳೆ ರೇಟ್ ಸಿಗ್ತಕ್ಕಂಥದ್ದು ಆಗ್ಬೇಕಾಗಿದೆ. ಅದನ್ನೇ ಮಾಡ್ಬೇಕಂತ ನಾವು ಮಸ್ತ್ ಎಕರೆ ಹೇಳಿದ್ರು ಮೊನ್ನೆ ಖರೀದಿಕ್ಕೇನಾದ್ರು ತಗೋಬೇಕಂತಾರೆ. ಆದ್ರಲ್ರಿ ಮತ್ತೆ ಏನ್ ಎಷ್ಟ್ ತಗೋಬೇಕಂತ ಎಕರೆ ಕಟ್ಟಿವ್ರಿ ಮತ್ತೆ ಅದ ಸಿಗುತ್ತೋ ಏನ್ ಮಾಡ್ತ ಮುಂದೆ ಬಿಟ್ಟಿದ್ರ. ಅದೇ ಈಗ ನೀವು ನಿಮ್ಮ ಒಂದು ಉತ್ಪನ್ನಗಳನ್ನ ಯಾವ್ದೋ ಸೂರ್ಯಪಾನ ಇರ್ಬೋದು ಸಜ್ಜೆ ಇರ್ಬೋದು ತೊಗರಿ ಇರ್ಬೋದು ಅದನ್ನ ಆನ್ಲೈನ್ ನಲ್ಲಿ ಮಾಡಿ ಕೆಲವೊಂದು ಕಂಪನಿಗಳು ಇರ್ತವೆ ದೊಡ್ಡ ರಾಷ್ಟ್ರ ಮಟ್ಟದ ಕಂಪನಿಗಳು. ಹೌದು ಹೌದು ಹೌದ್ರಿ. ಹಾ, ಅಂತ ಕಂಪನಿಗಳು ಬಂದು ನೇರವಾಗಿ ರೈತರಿಂದ ಖರೀದಿ ಮಾಡ್ತಕ್ಕಂತ ಆಗ್ಬಿಟ್ರೆ ಒಳ್ಳೆ ರೇಟ್ ಸಿಗತ್ತೆ ರೈತರಿಗೆ. ಅದು ಒಂದ್ ಆಗ್ಬಿಟ್ರಂತೂ ಬಹಳ ಅನುಕೂಲ ಐತ್ರಿ. ಅದಕ್ಕೆ ಎಕರೆ ಕಟ್ಟಿವ್ರಿ. ಹ್ಮ್, ಖಂಡಿತ ಅದನ್ನ ಮಾಡ ಮಾಡ್ತೀವ್ರಿ, ಬಿಡದಲ್ರಿ. ಅದೊಂದಾಗ್ಬೇಕು. ಯಾಕಂದ್ರೆ ಈಗ ನೀವು ಅವರು ನಮ್ಗ ಕಾಂಟ್ಯಾಕ್ಟ್ ನಾಗ ಆದ್ನಪ್ಪ ಅಂತಂದ್ರ ಬಿಡದಿಲ್ರಿ, ಮಾಡ್ತೀವ್ರಿ. ಅದನ್ನ ಅದೊಂದು ಮನಸ್ಸಿನ ಎಕ್ಸಲೆಂಟ್ರಿ, ಮಾಡ್ಬೇಕಂಬದೊಂದು ಆಸೆ ಐತಿ ನಮ್ಗ, ಮಾಡೇ ಬಿಡ್ತೀವ್ರಿ ನೆಕ್ಸ್ಟ್. ಆಮೇಲೆ ಬೇರೆ ಏನಾದ್ರು ಈಗ ನೋಡ್ರಿ, ಸಜ್ಜೆ ಅಂದ್ರೆ ಸಜ್ಜೆ ಅಕ್ಕಿ ಮಾಡುವಂತದ್ದು, ರವೆ ಮಾಡುವಂತ ಮಷಿನ್ಗಳು, ಮುಂದೆ ನಿಮ್ಮಲ್ಲಿ ನವಣೆ ಬೆಳೆದ್ರೆ ನವಣೆ ಅಕ್ಕಿ ಮಾಡುವಂತ ಮಷಿನ್ಗಳು, ಅಂತವೆಲ್ಲ ಏನು ಮಾಡ್ಕೋಬೇಕಂತ ವಿಚಾರಿದೆ ಮುಂದಿನ ದಿನಗಳಲ್ಲಿ? ಮಾರ್ಕೋಬೇಕಂತ ಐತ್ರಿ, ಮಾರ್ಕಿಂತ ಮಾರ್ಕೋಬೇಕಂಬದ ಆಸೆ ಐತ್ರಿ. ಮುಂದೆ ಏನು ಬರೋ ಮಾಡ್ಬೇಕಂಬದ ಐತ್ರಿ, ಮಾರಾ ಮಾಡ್ತೀವ್ರಿ ನಾವು. ಮಾಡ್ತೀರಿ? ಯಾಕಂದ್ರೆ ಎಲ್ಲರೂ ಮೀಟಿಂಗ್ ಅದು ಮಾಡ್ತಾ ಇರ್ತೀರಿ, ಯಾವಾಗ ತಿಂಗಳ ಮಂತ್ಲಿ ಏನೇನು ಮೀಟಿಂಗ್ ಗಳನ್ನ ಮಾಡೋದು? ತಿಂಗಳ ತಿಂಗಳ ಮೀಟಿಂಗ್ ಆದ್ರೆ ತಿಂಗಳ ತಿಂಗಳ ಮೀಟಿಂಗ್ ನಾಗ ಚರ್ಚೆ ಮಾಡಿದ ಮೇಲೆ ಮುಂದೆ ಹೆಜ್ಜೆಡದ್ರಿ. ಹ್ಮ್, ಏನ್ ಬಂತು ಏನಾತು ಲೆಕ್ಕಪತ್ರ ಎಲ್ಲ ಸರಿಯಾಗಿ ಇಡ್ಬೇಕಾಗತ್ತ. ಒಬ್ಬರ ಮೇಲೊಬ್ರು ವಿಶ್ವಾಸ ಬರ್ಬೇಕು ಎಲ್ಲರ ಮೇಲೂ. ಹೌದೌದೌದೌದು, ಅದು ಬಹಳ ಮುಖ್ಯ. ಅದು ಮುಖ್ಯ, ಮೇನ್ ಮುಖ್ಯ ಇದೆ. ಹ್ಮ್, ಎಲ್ಲ ಕರೆಕ್ಟ್ ಹೊಂಟೈತ್ರಿ, ಏನ್ ಯಾವ್ದು ಮಿಸ್ಟೇಕ್ ಬಂದಿಲ್ರಿ, ಯಾವ್ದು ರಿಮಾರ್ಕ್ ಇಲ್ರಿ. ಹ್ಮ್, ಎಲ್ಲ ಕರೆಕ್ಟ್ ಆಗಿ ನಡೆದೈತ್ ನೋಡ್ರಿ. ಅಂದ್ರೆ ಮುಂದಿನ ದಿನಗಳಲ್ಲಿ ನಿಮ್ಮ ಒಂದು ಕೃಷಿಕ ರೈತ ಉತ್ಪಾದಕ ಕಂಪನಿ ಇನ್ನೂ ಹೆಚ್ಚಾಗಿ ಹೆಮ್ಮರವಾಗಿ ಬೆಳೆದು ರೈತರಿಗೆ ಏನೇನ್ ಬೇಕಾದನ್ನೆಲ್ಲ ಒದಗಿಸಲಿಕ್ಕೆ ಪ್ರಯತ್ನ ಮಾಡ್ತಾ ಇದೆ. ಇಲ್ಲೇ ಸಿಗ್ಬೇಕನ್ನ ಅದೊಂದು ಆಸೆ ಐತಿ ನೋಡಿ, ನಮ್ಗೆ ನಮ್ ಕಂಪನಿ ತ್ರೂ ಅನ್ನ ನಾವು ರೈತರಿಗೆ ಕೊಡ್ಬೇಕು ಅಂಬುದೊಂದು ಆಸೆ ಇಟ್ಕೊಂಡಿವಿ ನೋಡ್ರಿ. ಖರೀದಿ ಮಾಡೋದು ಏನದಾವ ರೈತರಿಗೆ ಏನ್ ಬೇಕು ದಿನನಿತ್ಯದ ಒಂದು ಕೃಷಿ ಚಟುವಟಿಕೆ ಬೇಕಾದಂತದ್ದು ಕೊಡೋದು, ಮತ್ತೆ ಅವ್ರು ಬೆಳೆದಂತ ಉತ್ಪನ್ನವನ್ನ ನೀವೇ ಖರೀದಿ ಮಾಡೋದು ನೇರವಾಗಿ. ಅದನ್ನೊಂದು ಇಟ್ಕೊಂಡಿವಿ ನೋಡಿ ಸರ್. ಅದೊಂದು ಆತಪ್ಪ ಅಂತಂದ್ರೆ ಮತ್ತೆ ರೈತರು ಎಲ್ಲಿ ಮಾರುಕಟ್ಟೆಗೆ ಹೋಗ್ಬೇಕಾಗಿಲ್ಲ, ನೇರವಾಗಿ ಅವ್ರ ಅಕೌಂಟ್ಗೆ ಖಾತೆಗೆ ದುಡ್ಡು ಹೋಗ್ಬೇಕು. ಎಲ್ಲಿ ಮಾರಾಟಕ್ಕೆ ಅಲಿಬೇಕಾಗಿಲ್ಲ ರೈತರು ಮಾರುಕಟ್ಟೆ ಮಾರುಕಟ್ಟೆಗೆ. ಇಲ್ಲ ಇಲ್ಲ ಸರ್, ಇಲ್ಲ ಸರ್. ಹ್ಮ್, ಮೊನ್ನೆ ಬೆಂಗಳೂರಿಗೆ ಹೋಗಿದ್ದು ಸರ್, ನಮ್ಮ ಇವರು ಮೀಟಿಂಗ್ ಕರೆದ್ರಲ್ರಿ, ನಮ್ಮ ಹೊರ ದೇಶದಲ್ಲಿದ್ದನ್ನ ಬೇರೆ ದೇಶದವ್ರ ಕಂಪ್ನಿಯವ್ರನ್ನ ಕರ್ತಿದ್ರಿ. ಹ್ಮ್, ನೋಡ್ರಿ ಮತ್ತೆ ನೀವು ಕಾಂಟ್ಯಾಕ್ಟ್ ನಾಗಿರ್ರಿ, ಮತ್ತೆ ಅವ್ರ ಏನನ್ನ ನಿಮ್ಮ ಮಾಲ್ ಬಂದು ಸ್ಯಾಂಪಲ್ ತಗೊಂಡು ಹೋಗೋದು ಕೊಡೋದು ಹಾಕೋದು ಮಾಡ್ತಪ್ಪ ಅಂತಂದ್ರ ನೀವು ಮಾಡ್ಬೋದು. ನೀವು ಇದನ್ನ ಬಹಳ ಅನುಕೂಲತೆ ಐತೆ, ನೀವು ಮಾಡ್ತೀರ ನೀವು ಅಂತ ಹೇಳಿದ್ರಿ. ಹ್ಮ್, ಮೀಟಿಂಗ್ನಾಗ ಅಟೆಂಡ್ ಆಗಿದ್ರು ಬೆಂಗಳೂರಾಗ ನಮ್ಮ ಕೃಷಿ ಸಚಿವರು. ಹೌದು, ನಿಮ್ಮ ಭಾಗದಲ್ಲಿ ಏನು ಬೆಳೆಗಳನ್ನ ಜಾಸ್ತಿ ಬೆಳೀತಾ ಇರ್ತಿರ್ತಾವೆಲ್ಲ ರೈತರು? ನಮ್ಮ ಭಾಗದಲ್ಲಿ ತೊಗರಿ ಬೆಳಿತಾರ್ರಿ, ಕಡ್ಡಿ ಬೆಳಿತಾರ್ರಿ, ಸೂರ್ಯಪಾನ್ ರೀ, ಸೂರ್ಯಕಾಂತಿ, ಜೋಳ, ಸಜ್ಜಿ ಎಲ್ಲ ದಿನ ಸಾವ್ರಿ ನಮ್ಮಲ್ಲಿ. ಹೌದು, ನಿಮ್ದೇ ಒಂದು ಬ್ರ್ಯಾಂಡ್ ಮಾಡಬಹುದು, ಕಡ್ಲೆದೊಂದು ಬ್ರ್ಯಾಂಡ್, ತೊಗರಿದೊಂದು ಬ್ರ್ಯಾಂಡ್, ನಿಮ್ದೇ ಬ್ರ್ಯಾಂಡ್ ಅನ್ನ ಮಾಡಿ ಒಳ್ಳೆ ಒಂದು ಮಾಲ್ ಅನ್ನ ಸಿದ್ಧತೆ ಮಾಡ್ಕೊಂಡ್ಬಿಟ್ರೆ ಒಳ್ಳೆ ರೇಟ್ ಸಿಗತ್ ನಿಮ್ಗೆ. ಹೌದೌದೌದೌದು, ಇಲ್ಲ ರೀ ಮಾಡಬೇಕು ಬಹಳ ಆಸೆ ಐತ್ರಿ. ಸ್ವಲ್ಪ ಮೂಲ ಬರಕತ್ತೈತ್ರಿ ನಮ್ಗೆ, ಹೆಂಗಂದ್ರ ಕಂಪನಿ ತ್ರೂ ನಾವು ಮೊದ್ಲ ಮಾಲ್ ಕಳಿಸ್ಬಿಟ್ಟಿವಿ, ಆಮೇಲೆ ಅಮೌಂಟ್ ಹಾಕ್ತಿವಿ ನಾವು ಅಂತಂದ್ರ ಹಾಕೋರು ಆಗ್ಬಾರ್ದ್ರಿ. ಈಗ ಕಣ್ಣಂಗ ರೈತರು ಒಬ್ಬೊಬ್ರು ಒಂದು ಟನ್ನು, ಎರಡು ಟನ್ನು, ಐದು ಕ್ವಿಂಟಲ್ ಇಂಥವೆಲ್ಲ ಕಲೆಕ್ಟ್ ಮಾಡ್ಕೊಂಡು ನಾವು ಕಳಿಸ್ಬಿಡ್ತೀವಿ. ಕಳಿಸಿದ ಮೇಲೆ ಒಬ್ಬೊಬ್ರು ಗಂಟೆ ಹಾಕೊಂಡು ಬಿಡ್ತಾರ. ಅಲ್ಲ, ಕೆಲವೊಂದು ಒಳ್ಳೆ ಕಂಪನಿಯವ್ರ ಇದ್ರೆ ಅದು ಏನೂ ಆಗೋದಿಲ್ಲ, ಬಟ್ ಹಿಂಗೆ ನಡುವೆ ಯಾರಾದ್ರೂ ಮಿಡ್ಲ್ ಮ್ಯಾನ್ ಬಂದು ತಕೊಂಡ್ ಹೋಗ್ಬಿಟ್ರೆ ಒಮ್ಮೊಮ್ಮೆ ಆಗತ್ತೆ, ಆಗೋ ಸಾಧ್ಯತೆಗಳು ಇರ್ತಾವ. ಅದು ಎತ್ತರಕ್ಕಿಂತ ಇರ್ಬೇಕು. ಅದು ಒಂದು ಬಹಳ ಮುಂಜಾಗ್ರತೆ ಇಟ್ಕೊಂಡ ನಾವು ಮಾಡ್ಬೇಕ್ರಿ ಅದನ್ನ. ಹೌದೌದು, ಮಾಡ್ಬೇಕಂಬುದು ಬಹಳ ಆಸೆ ಐತ್ರಿ. ಅಲ್ಲಿ ಹೋಗಿ ನಾವು ಮೀಟಿಂಗ್ ಅಟೆಂಡ್ ಆಗಿವ್ರಿ ಅದನ್ನ ಮಾಡ್ಬೇಕಂತಾನ. ಹ್ಮ್, ಖಂಡಿತ ಮಾಡ್ತೀವಿ ನೋಡಿ ಸರ್ ಅದನ್ನ. ಒಳ್ಳೇದು ಶಿವಪ್ಪ ಅವರೇ, ನಿಮ್ಮ ಭಾಗದಲ್ಲಿ ಹೇಗೆ ಈ ಸಲ ಎಲ್ಲ ಮಳೆ ಬೆಳೆಯೋದು ಹೇಗೆ ಅನಿಸ್ತದ ನಿಮ್ಗೆ? ಮಳೆ ಬೆಳೆ ನಮ್ಮಲ್ಲಿ ಬಹಳ ಅನುಕೂಲತೆ ಆಗ್ಯಾವ್ರಿ ಸರ್. ನಿಮ್ ಭಾಗದಲ್ಲಿ ಮಳೆ ಆಗಿಲ್ರಿ, ಏನ ಲಾಸ್ ಆಗಿಲ್ರಿ. ಸೂರ್ಯಪಾನ ಅದು ಹೇಗ್ ಬಂತು ಮತ್ತೆ? ಸೂರ್ಯ ಬೆಳೆ ಬಂದ್ರಿ ನಮ್ಮಲ್ಲಿ. ಹ್ಮ್, ಎಕರೆಗೆ ನಾಲ್ಕು ಕ್ವಿಂಟಲ್, ಐದು ಕ್ವಿಂಟಲ್, ಆರು ಕ್ವಿಂಟಲ್ ತನ ಬಂದವ್ರಿ. ಹೇಗೆ ರೇಟ್ ಅದು ಸಿಗ್ತಾವ ಒಳ್ಳೆ ರೇಟು? ರೇಟ್ ಈಗ ಸ್ವಲ್ಪ ಡೌನ್ ಆಗಿವ್ರಿ. ಈ ತನ 6,800, 700, ಆಮೇಲೆ 7,000 ತನ ಇತ್ತು ಫಸ್ಟ್ ಸ್ಟಾರ್ಟಿಂಗ್ ರೀ. ಹ್ಮ್, ಈಗ ಡೌನ್ ಆಗ್ಬಿಟ್ಟದ್ರಿ. ಈಗ 5,400, 500, 50 ಗ್ರಾಮ್ ಬಂದ್ರಿ. 50 ಗ್ರಾಮ್ ಬಂದ್ರೆ? ಹ್ಮ್ ರೀ, ಈಗ ಅದಕ್ಕೆ ರೈತರು ಇಟ್ಕೊಂಡ್ ಕುಂತ್ಕೊಂಡ್ರಿ. ಒಂದ್ 4 ವರ್ಷ ನೋಡ್ಬೇಕು ನಾವು ಕೊಟ್ಟಿಲ್ರಿ. ಮತ್ತೆ ತೊಗರಿ ಬೆಳೆ ಸಜ್ಜೆ ಬೆಳೆಗಳು ಹೇಗೆ, ತೊಗರಿ ಅದು ಹೇಗಿದಾವೆ? ತೊಗರಿ ಬೆಳಿನ ಚಲೋ ಅವ್ರಿ, ದೊಡ್ಡ ಬೆಳೆ ಅದ್ರಿ ತೊಗರಿ ಬೆಳಿ ಈ ವರ್ಷ. ಸಜ್ಜದ ಹೇಗ್ ಬಂತು? ಸಜ್ಜಿನ ದೊಡ್ಡ ಬೆಳೆ ರೀ, ಎಕರಿಗೆ 6 ಕ್ವಿಂಟಲ್ 5 ಕ್ವಿಂಟಲ್ ತನಕ ಬಂದವ್ರಿ ಅವನು. ಅಂದ್ರೆ ಮುಂಗಾರು ಬೆಳೆ ಒಟ್ಟು ಚೆನ್ನಾಗಿ ಆಯ್ತು ಸಲ, ಮಳೆ ಕೊರತೆ ಆಗಿಲ್ಲ ಏನಾಗಿಲ್ಲ? ಯಾವ್ದು ತಿಪ್ಪನಾಗಿಲ್ಲ ನೋಡ್ರಿ, ದೊಡ್ಡ ಮಳೆನಾಗಿಲ್ಲ ಅಥವಾ ನಮ್ಗ ಲಕ್ಷಣನಾಗಿಲ್ರಿ. ಮಳೆ ಎಲ್ತು ಈಗ ಮಳೆ ಬಾಳ ಅನುಕೂಲತಿ, ಇಂತ ಮಳಿ ಎರಡರ ಸಾತ್ರಿ ಬಾಳ ಚಂದಾಗಿತ್ತು. ಕೆಲವೊಂದ್ ಕಡೆ ಮಳೆ ಅವಾಂತರ ಸೃಷ್ಟಿ ಮಾಡಿದೆ, ಕೆಲವೊಂದ್ ಭಾಗದಲ್ಲಿ ಬೆಳೆ ಹಾನಿ ಆಗಿದಾವ ಇಲ್ಲೇ ನಮ್ಮ ರಾಯಚೂರು ಜಿಲ್ಲೆಲೇನೆ. ಹೌದೌದು, ಕೆಲವೊಂದ್ ಕಡೆ ನಾವ್ ನೋಡ್ದಿ ಮತ್ತೆ ನಮ್ದು ಬಹಳ ಹೊತ್ತು ಬರೀ, ನಮ್ಗೇನ್ ಲಾಸ್ ಅಂತ ಕಿದ್ದಲ್ರಿ. ನಿಮ್ದು ಆ ಭಾಗದಲ್ಲೆಲ್ಲ ಒಂಥರ ಭೂಮಿ ಒಣ ಭೂಮಿ ಜೊತೆಗೆ ಕಪ್ಪು ಭೂಮಿ ಇಲ್ಲ, ಬಹಳಷ್ಟು ಕಡಿಮೆ ನಿಮ್ದು. ಇಲ್ಲ ಈಕ್ವಲ್ ಅವ ಸರ್, ಈಕ್ವಲ್ ಇದೆ. ಎರಡು ಈಕ್ವಲ್ ಅವ್ರಿ, ಕೆಂಪು ಭೂಮಿ ಕರಿ ಭೂಮಿ ಕಪ್ಪು ಭೂಮಿ ಎರಡು ಈಕ್ವಲ್ ಅವ್ರಿ. ತಾವು ಏನೇನ್ ಬೆಳಿತೀರಿ ಶಿವಪ್ಪ ಅವ್ರಿ? ತಮ್ದು ಭೂಮಿ ಎಷ್ಟೆಷ್ಟಿದೆ? ನಮ್ದು ನೋಡ್ರಿ, ನಮ್ದು 15 ಎಕರೆ ಐತ್ರಿ ನಮ್ದು. 15 ಎಕರೆದಾಗ ಸೂರ್ಯಪ್ಪನ ಹಾಕಿವ್ರಿ ಒಂದ್ 6 ಎಕರೆ. ಬೆಳಿ ತಕ್ಕಂಡಿವ್ರಿ ಒಂದ್ 6 ಎಕರೆ ತೊಗರಿ ಹಾಕಿವ್ರಿ, ಒಂದ್ 3 ಎಕರೆ ಹತ್ತಿ ಇಟ್ಟಿವಿ ನೋಡ್ರಿ ಸರ್. ಬೆಳಿ ಅಂದ ತೊಗರಿ ಬೆಳಿನ ಬೇಕಾದವ್ರಿ, ಹತ್ತಿ ಬೆಳಿ ಬೇಕಾದವ್ರಿ. ಸೂರ್ಯಪಾನ ಸುಲಭ ಆಯ್ತ್ರಿ, ಏನ ಗೊತ್ತಿಲ್ರಿ. ಇನ್ನ ಸೂರ್ಯಪಾನ ತಕ್ಕೊಂಡಂತ ಭೂಮಿಗೆ ಏನ್ ಹಾಕ್ತಿರಿ ಮತ್ತೆ ಮುಂದೆ? ಈ ನೆಕ್ಸ್ಟ್ ಕಡ್ಲಿ ಜೋಳ ಹಾಕ್ಬೇಕಂತ ಮಾಡಿ ಸರ್, ಹೊಲ ರೆಡಿ ಇಟ್ಕೊಂಡಿವ್ರಿ. ಈ ಮಳಿ ಬಂತು ಅಂದ ಕೂಡ ಬಿತ್ತು ಬಿಡ್ತೇವೆ ಸರ್. ಎಲ್ಲ ರೆಡಿ ಮಾಡಿ ಇಟ್ಕೊಂಡಿರಿ? ರೆಡಿ ಮಾಡಿ ಇಟ್ಕೊಂಡಿವ್ರಿ. ಒಳ್ಳೇದು ಶಿವಪ್ಪ ಅವ್ರೆ, ಮುಂದಿನ ದಿನಗಳಲ್ಲಿ ನಿಮ್ಮ ಒಂದು ಕೃಷಿಕ ರೈತ ಉತ್ಪಾದಕ ಕಂಪನಿ ಹೆಚ್ಚು ಸಂಖ್ಯೆಯನ್ನ ಹೊಂದಲಿ, ಅಂದ್ರೆ ಹೆಚ್ಚು ಸದಸ್ಯರಾಗ್ಲಿ, ಎಲ್ಲಾ ರೈತರಿಗೂ ನಿಮ್ಮ ಕಂಪನಿ ವತಿಯಿಂದ ಸೌಲಭ್ಯಗಳು ಸಿಗುವಂತಾಗ್ಲಿ, ಜೊತೆಗೆ ಬೆಳೆದಂತ ಮಾಲಿಗೂ ಉತ್ತಮ ಮಾರುಕಟ್ಟೆ ಒದಗಿಸುತ್ತ ನಿಮ್ಮ ಕೃಷಿಕ ರೈತ ಉತ್ಪಾದಕ ಕಂಪನಿ ಮುಂದೆ ಬರಲಿ, ಎಲ್ಲಾ ರೈತರ ಶ್ರೇಯೋಭಿವೃದ್ಧಿಗೆ ನಿಮ್ಮ ಒಂದು ರೈತ ಉತ್ಪಾದಕ ಕಂಪನಿ ಶ್ರಮಿಸಲಿ ಅಂತ ಹೇಳೋಣ. ನಿಮ್ಮ ವಿಚಾರ ಹಂಚಿಕೊಂಡೋದಕ್ಕೆ ಎಲ್ಲ ರೈತರ ಪರವಾಗಿ ನಿಮಗೆ ಧನ್ಯವಾದ. ನಮಸ್ಕಾರ ರೀ. ನಮಸ್ಕಾರ ಸರ್. ನಮಸ್ಕಾರ. ನಮಸ್ತೆ. ನಮಸ್ತೆ. ರೈತ ಬಾಂಧವರೇ, ಇದುವರೆಗೆ ನಾಗಲಾಪುರ ಗ್ರಾಮದ ಕೃಷಿಕ ರೈತ ಉತ್ಪಾದಕ ಕಂಪನಿಯ ಕಾರ್ಯಚಟುವಟಿಕೆ ಕುರಿತು ಅಧ್ಯಕ್ಷರಾದ ಶಿವಪ್ಪ ಅವರೊಂದಿಗೆ ಸಂದರ್ಶನ ಕೇಳಿದಿರಿ. ಪ್ರಧಾನಮಂತ್ರಿ ಕಿಸಾನ್ ಮಾನ್ಧನ್ ಯೋಜನೆ ಸಿಗುವುದು ಪೆನ್ಷನ್ನ ಆಸರಿಯು ಆಗದು ನಿರಾಸರೆ, ಇನ್ನು ಸಿಗುವುದು ಸಂತಸದ ಕ್ಷಣವು, ಕಳೆಯುವುದು ಸುಖದಿಂದ ವೃದ್ಧಾಪ್ಯ, ರಕ್ಷಿತ ಆಗುವ ಅನ್ನದಾತ, ಸುರಕ್ಷಿತ ಆಗುವ ಅನ್ನದಾತ. ಪ್ರಧಾನಮಂತ್ರಿ ಕಿಸಾನ್ ಮಾನ್ಧನ್ ಯೋಜನೆಯಿಂದ ಲಘು ಮತ್ತು ಸಣ್ಣ ಹಿಡುವಳಿದಾರ ರೈತರ ಭವಿಷ್ಯವಾಗುತ್ತೆ ಸುರಕ್ಷಿತ. 60 ವರ್ಷ ವಯಸ್ಸಾದ ನಂತರ 3,000 ರೂಪಾಯಿಗಳ ಮಾಸಿಕ ಪೆನ್ಷನ್ ಖಚಿತ. 55-200 ರೂಪಾಯಿಗಳ ಮಾಸಿಕ ಶುಲ್ಕ ನೀಡಿ 18-40 ವರ್ಷ ತನಕ ರೈತರು ಪ್ರವೇಶಿಸಬಹುದು. ಈ ಅಂಶದಾನ ಯೋಜನೆಯಲ್ಲಿ ಸರ್ಕಾರ ನೀಡುತ್ತದೆ ಸಮಪಾಲು ಕೊಡುಗೆ. ಎಲ್ಲ ರೈತ ಬಾಂಧವರು ಈ ಸೇವೆಯ ಪ್ರಯೋಜನಕ್ಕಾಗಿ ಜನಸೇವಾ ಕೇಂದ್ರಕ್ಕೆ ಹೋಗಿ ಉಚಿತವಾಗಿ ತಮ್ಮ ಹೆಸರನ್ನು ನೋಂದಾಯಿಸಿಕೊಳ್ಳಿ. ಪ್ರಧಾನಮಂತ್ರಿ ಕಿಸಾನ್ ಮಾನ್ಧನ್ ಯೋಜನೆ ಅನ್ನದಾತರ ಪರಿಶ್ರಮಕ್ಕಾಗಿ, ಈಗ ಪೆನ್ಷನ್ ನಿಂದ ಅವರ ಮನೆ ಸುರಕ್ಷಿತ. ಕೃಷಿ ಮತ್ತು ರೈತ ಕಲ್ಯಾಣ ಖಾತೆ, ಭಾರತ ಸರ್ಕಾರದ ವತಿಯಿಂದ ಜನಹಿತಕ್ಕಾಗಿ ಜಾರಿ. ಈಗ ಕೇಳೋಣ ಹವಾಮಾನ ಆಧಾರಿತ ಕೃಷಿ ಸಲಹೆಗಳನ್ನ. ರೈತ ಬಾಂಧವರಿಗೆಲ್ಲ ಶರಣು ಶರಣಾರ್ಥಿಗಳು. ರೈತ ಬಾಂಧವರೇ, ಹವಾಮಾನಾಧಾರಿತ ಕೆಲವು ಕೃಷಿ ಸಲಹೆಗಳನ್ನು ಕೇಳೋಣಲ್ಲ. ಸಸ್ಯ ಸಂರಕ್ಷಣಾ ಸಿಂಪರಣೆಯನ್ನು ಜಾಗರೂಕತೆಯಿಂದ ರೈತ ಬಾಂಧವರು ಬೆಳಗಿನ ಸಮಯದಲ್ಲಿ ಸ್ವಚ್ಛ ಆಕಾಶವಿದ್ದಾಗ ಹಾಗೂ ಕಡಿಮೆ ಗಾಳಿ ಇದ್ದಾಗ ಕೈಗೊಳ್ಳಬೇಕು. ಮಣ್ಣಿನಲ್ಲಿ ತೇವಾಂಶವಿದ್ದ ಕಡೆಗಳಲ್ಲಿ ಈಗಾಗಲೇ ಬಿತ್ತಿದ ಬೆಳೆಗಳಿಗೆ ಮೇಲು ಗೊಬ್ಬರವನ್ನು ಕೊಡಬೇಕು. ಮುಖ್ಯವಾಗಿ ತೊಗರಿ, ಗೋವಿನ ಜೋಳ ಹಾಗೆಯೇ ಇತರ ದೀರ್ಘಾವಧಿ ಬೆಳೆಗಳಿಗೆ ಮೇಲು ಗೊಬ್ಬರ ಕೊಡುವುದು ಸೂಕ್ತ. ಮೆಕ್ಕೆಜೋಳದಲ್ಲಿ ಎಲೆ ಮತ್ತು ಎಲೆ ಕವಚ ಅಂಗಮಾರಿ ರೋಗದ ನಿರ್ವಹಣೆಗಾಗಿ 1 ಗ್ರಾಂ ಕಾರ್ಬನ್ಡೈಸಮ್ ಪ್ರತಿ ಲೀಟರ್ ನೀರಿಗೆ ಬೆರೆಸಿ ಸಿಂಪರಣೆಯನ್ನು ಮಾಡಬೇಕು. ಗೋವಿನ ಜೋಳದಲ್ಲಿ ಸೈನಿಕ ಹುಳುವಿನ ನಿರ್ವಹಣೆಗೆ ಹೆಕ್ಟರ್ಗೆ 10 ಮೋಹಕ ಬಲೆಗಳನ್ನು ಅಳವಡಿಸಬೇಕು ಮತ್ತು 0.3 ಗ್ರಾಂ ಇಮಾಮೆಕ್ವಿನ್ ಬೆಂಜೋಯೇಟ್ 5 SG ಪ್ರತಿ ಲೀಟರ್ ನೀರಿಗೆ ಬೆರೆಸಿ ಸಿಂಪಡಿಸಿ. ಹತ್ತಿ ಬೆಳೆಗೆ ಮೊದಲ ಹಂತದಲ್ಲಿ ಕಾಣಿಸಿಕೊಳ್ಳುವ ಥ್ರಿಪ್ಸ್ ನುಸಿ ಹಾಗೂ ಹಸಿರು ಹುಳುವಿನ ಹತೋಟೆಗಾಗಿ 1 ಎಕರೆಗೆ 250 ml ಪ್ರಿಪ್ರೋನಿಲ್ 5 SC 250 ಲೀಟರ್ ನೀರಿಗೆ ಬೆರೆಸಿ ಸಿಂಪರಣೆಯನ್ನು ಮಾಡಬೇಕು. ಹತ್ತಿಯಲ್ಲಿ ಸಸ್ಯ ಹೇನು ಮತ್ತು ಬಿಳಿ ನೊಣದ ಹತೋಟೆಗಾಗಿ ಎಕರೆಗೆ 10 ಹಳದಿ ಬಣ್ಣದ ಪಂಜಿನ ಬಲೆಗಳನ್ನು ಹಾಕಬೇಕು. ಇನ್ನು ಹತ್ತಿಯಲ್ಲಿ ಎಲೆ ಕೆಂಪಾಗುವಿಕೆಯನ್ನು ತಡೆಗಟ್ಟಲು 10 ಗ್ರಾಂ ಮೆಗ್ನೀಸಿಯಂ ಸಲ್ಫೇಟ್ ಮತ್ತು 10 ಗ್ರಾಂ 19-19-19 ಪ್ರತಿ ಲೀಟರ್ ನೀರಿಗೆ ಬೆರೆಸಿ ಸಿಂಪಡಿಸಬೇಕು. ಹತ್ತಿ ಬೆಳೆಗೆ ಮೇಲು ಗೊಬ್ಬರವಾಗಿ ಪ್ರತಿ ಎಕರೆಗೆ 8 kg ಯೂರಿಯಾ ಮತ್ತು 10 kg ಪೊಟ್ಯಾಶ್ ರಸಗೊಬ್ಬರವನ್ನು ಕೊಡಬೇಕಾಗ್ತದೆ. ಶೇಂಗಾದಲ್ಲಿ ಸ್ಪೊಡಾಪ್ಟೆರ ಹತೋಟೆಗೆ 4 ಗ್ರಾಂ ಮೆಟರಿಜಿಯಂ ರಿಲೇ ಅಥವಾ 0.2 ಗ್ರಾಂ ಇಮಾಮೆಕ್ಕಿನ್ ಬೆಂಜೋಯೇಟ್ 5 SG ಅಥವಾ 1 ಗ್ರಾಂ ಥಿಯೋಡಿಕಾರ್ಬ್ ಪ್ರತಿ ಲೀಟರ್ ನೀರಿಗೆ ಬೆರೆಸಿ ಸಿಂಪಡಿಸಿ. ಶೇಂಗಾ ಬೆಳೆಯನ್ನ ರೈತ ಬಾಂಧವರು ಬಿತ್ತನೆ ಮಾಡಿದ 40 ದಿನಗಳ ನಂತರ ಎಡೆಕುಂಟೆ ಹಾಯಿಸಿ ಕಳೆಗಳನ್ನು ನಿಯಂತ್ರಣ ಮಾಡಬೇಕು. ಸಾಧ್ಯವಾದಲ್ಲಿ 1 ಸಲ ಕೈಕಳೆಯನ್ನ ತೆಗೆಯಬೇಕಾಗ್ತದೆ. ತೊಗರಿ ಬಿತ್ತನೆ ಮಾಡಿದ 50 ದಿನಗಳ ನಂತರ 5-6 ಸೆಂಟಿಮೀಟರ್ರಷ್ಟು ಮೇಲ್ಭಾಗದ ಕುಡಿ ಚೀಟುವುದರಿಂದ ಹಾಗೂ 10 ಗ್ರಾಂ 19-19-19 ಸಿಂಪಡಿಸುವುದರಿಂದ ಹೆಚ್ಚಿನ ಸಂಖ್ಯೆಯಲ್ಲಿ ಕವಲಿಡಿದು ಕಾಯಿಗಳ ಸಂಖ್ಯೆ ಹೆಚ್ಚಾಗ್ತದೆ. ತೊಗರಿಯಲ್ಲಿ ಬಲೆ ಕಟ್ಟುವ ಕೀಟದ ಹತೋಟಿಗೆ 2 ಮಿಲಿಲೀಟರ್ ಕ್ಲೋರೋಫೆರಿಫಾಸ್ 20 EC ಅಥವಾ 1 ಗ್ರಾಂ ಅಸಿಫೇಟ್ 75 SP ಪ್ರತಿ ಲೀಟರ್ ನೀರಿಗೆ ಬೆರೆಸಿ ಸಿಂಪಡಿಸಬೇಕು. ಸೂರ್ಯಕಾಂತಿಯಲ್ಲಿ ನೆಕ್ರೋಸಿಸ್ ರೋಗದ ಹತೋಟಿಯನ್ನು ಮಾಡಲು 0.25 ಮಿಲಿಲೀಟರ್ ಇಮಿಡಾಕ್ರೋಪಿಡ್ 17.8 SL ಪ್ರತಿ ಲೀಟರ್ ನೀರಿಗೆ ಬೆರೆಸಿ ಸಿಂಪಡಿಸಬೇಕಾಗ್ತದೆ. ಸೂರ್ಯಕಾಂತಿಯಲ್ಲಿ ಇಳುವರಿಯನ್ನು ಹೆಚ್ಚಿಸಲು ರಸಗೊಬ್ಬರದ ಜೊತೆಗೆ ಪ್ರತಿ ಎಕರೆಗೆ 4 ಕಿಲೋಗ್ರಾಂ ಸತುವಿನ ಸಲ್ಫೇಟ್ ಅನ್ನು ಬಳಸಬೇಕಾಗ್ತದೆ. ಭತ್ತದಲ್ಲಿ ಬೆಂಕಿ ರೋಗದ ಬಾಧೆ ಕಂಡು ಬಂದಲ್ಲಿ ರೈತ ಬಾಂಧವರು 1 ಗ್ರಾಂ ಕಾರ್ಬೋನ್ಡೈಸಮ್ ಪ್ರತಿ ಲೀಟರ್ ನೀರಿಗೆ ಬೆರೆಸಿ 10 ದಿನಗಳ ನಂತರ 2 ಬಾರಿ ಸಿಂಪರಣೆಯನ್ನು ಮಾಡಬೇಕು. ಭತ್ತದಲ್ಲಿ ಕಾಂಡ ಕೊರೆಯುವ ಹುಳುವಿನ ನಿಯಂತ್ರಣಕ್ಕಾಗಿ 2 ಮಿಲಿಲೀಟರ್ ಕ್ಲೋರೋಫೆರಿಫಾಸ್ 20 EC ಅಥವಾ 2 ಮಿಲಿಲೀಟರ್ ಪ್ರೊಫೆನೋಫಾಸ್ 50 EC ಪ್ರತಿ ಲೀಟರ್ ನೀರಿಗೆ ಬೆರೆಸಿ ಸಿಂಪಡಿಸಬೇಕು. ಭತ್ತದಲ್ಲಿ ಆನೆಕೊಂಬು ಅಥವಾ ಕಣೆ ನೊಣದ ಹತೋಟೆಯನ್ನು ಮಾಡಲು 2.5 ಮಿಲಿಲೀಟರ್ ಕಾರ್ಬೋಸ್ಪಾನ್ 25 EC ಅಥವಾ 1 ಮಿಲಿಲೀಟರ್ ಪ್ರೊಪ್ರೋನಿಲ್ 5 SC ಪ್ರತಿ ಲೀಟರ್ ನೀರಿಗೆ ಬೆರೆಸಿ ಅಥವಾ 10 kg ಕಾರ್ಬೋಫಿರಾನ್ 3G 1 ಎಕರೆಗೆ ಏರಿಸಬೇಕು. ಮೆಣಸಿನಕಾಯಿ ಗಿಡಕ್ಕೆ ಬರುವ ಸಸಿ ಸಾಯುವ ರೋಗವನ್ನು ಹತೋಟೆ ಮಾಡಲು 3 ಗ್ರಾಂ ಕ್ಯಾಪ್ಟನ್ ಅಥವಾ 2 ಗ್ರಾಂ ಕಾರ್ಬನ್ಡೈಸಮ್ ಶಿಲೀಂದ್ರನಾಶಕವನ್ನು ಪ್ರತಿ ಲೀಟರ್ ನೀರಿಗೆ ಬೆರೆಸಿ ಸಸಿಮಡಿಗೆ ಹಾಕಬೇಕಾಗ್ತದೆ. ಮೆಣಸಿನಕಾಯಿಯಲ್ಲಿ ಬೂದಿ ರೋಗದ ನಿರ್ವಹಣೆಗಾಗಿ ಮೈಕ್ಲೋಬಿಟಾನಿಲ್ 0.4 ಗ್ರಾಂ ಪ್ರತಿ ಲೀಟರ್ ನೀರಿಗೆ ಬೆರೆಸಿ ಸಿಂಪಡಿಸಬೇಕು. ಮೆಣಸಿನಕಾಯಿಯಲ್ಲಿ ಹೂ ಉದುರುವ ಹಂತದಲ್ಲಿ 0.25 ಮಿಲಿಲೀಟರ್ ನೆಪ್ತಲಿಕ್ ಅಸೆಟಿಕ್ ಆಸಿಡ್ ಅನ್ನು ಪ್ರತಿ ಲೀಟರ್ ನೀರಿಗೆ ಬೆರೆಸಿ ಸಿಂಪಡಿಸುವುದರಿಂದ ಹೂ ಉದುರುವುದನ್ನು ನಿಯಂತ್ರಣ ಮಾಡಬಹುದು. ಇನ್ನು ಮಳೆಗಾಲದಲ್ಲಿ ಹೆಚ್ಚಾಗಿ ಸಿಗುವ ಹಸಿರು ಮೇವನ್ನು ರಸಮೇವನಾಗಿ ಸಂಗ್ರಹಿಸಿಕೊಂಡರೆ ಹಸಿರು ಮೇವು ಸಿಗದೇ ಇದ್ದ ಪಕ್ಷದಲ್ಲಿ ಅದನ್ನು ಮೇಯಿಸಬೇಕಾಗ್ತದೆ. ಅಂದರೆ ಬೇಸಿಗೆಯಲ್ಲೂ ಕೂಡ ಹೆಚ್ಚಿನ ಹಾಲಿನ ಉತ್ಪಾದನೆ ಪಡೆದು ಅಧಿಕ ಲಾಭವನ್ನು ಪಡೆಕೋಬಹುದು. ಮಳೆಗಾಲದಲ್ಲಿ ಕುರಿ ಹಾಗೂ ಆಡುಗಳಿಗೆ ಬರುವ ಎಂಟಿರೋಟಾಕ್ಸಿಮಿಯಾ ರೋಗಕ್ಕೆ ಸೂಕ್ತ ಲಸಿಕೆಯನ್ನು ಈ ಸಂದರ್ಭದಲ್ಲಿ ಹಾಕಿಸಬೇಕು. ದನಕರುಗಳಿಗೆ ಹಸಿರು ಮೇವನ್ನು ಒದಗಿಸಲು ಗೋವಿನ ಜೋಳ, ಮೆಕ್ಕೆಜೋಳ, ಅಲಸಂದಿ ಹಾಗೂ ಕಡಿಮೆ ಅವಧಿಯ ಸಜ್ಜೆಯನ್ನು ಬೆಳಕೋಬೇಕಾಗ್ತದೆ. ಮಳೆಗಾಲದಲ್ಲಿ ಬೆಳೆದು ನಿಂತ ಎಳೆ ಹುಲ್ಲನ್ನು ಮುಂಜಾನೆ ಮಂಜು ಬಿದ್ದಿರುವ ಸಂದರ್ಭದಲ್ಲಿ ಕುರಿ ಮೇಕೆಗಳಿಗೆ ಮೇಯಿಸಬಾರದು. ಇದರಿಂದ ಕರುಳು ಬೇನೆ ರೋಗ ಕಾಣಿಸಿಕೊಳ್ಳುವ ಸಾಧ್ಯತೆ ಇರ್ತದೆ. ಕುರಿ ಮತ್ತು ಮೇಕೆ ಸಾಕಾಣಿಕೆದಾರರು 3 ತಿಂಗಳಿಗೊಮ್ಮೆ ಬೇರೆ ಬೇರೆ ಜಂತುನಾಶಕ ಔಷಧಿಗಳನ್ನು ಕೂಡಿಸುವುದರಿಂದ ಅವುಗಳ ಸಾಮರ್ಥ್ಯವನ್ನು ಹೆಚ್ಚಿಸಬಹುದು. ಕೇಳಿದ್ರಲ್ಲ ರೈತ ಬಾಂಧವರೇ, ಇದುವರೆಗೆ ಹವಾಮಾನಾಧಾರಿತ ಕೆಲವು ಕೃಷಿ ಸಲಹೆಗಳನ್ನು, ಮತ್ತೆ ನಾಳೆ ಭೇಟಿಯಾಗನಲ್ಲ, ಅಲ್ಲಿವರೆಗೂ ನಮಸ್ಕಾರ. ರೈತ ಬಾಂಧವರು, ಇದುವರೆಗೆ ಅಮರೇಶ್ ಅಶ್ಗಹಾಳ್ ಅವರಿಂದ ಹವಾಮಾನ ಆಧಾರಿತ ಕೃಷಿ ಸಲಹೆಗಳನ್ನು ಕೇಳಿದಿರಿ. ರೇಷ್ಮೆ ಇಲಾಖೆಯಿಂದ ರೇಷ್ಮೆ ಬೆಳೆಗಾರರು ಮತ್ತು ರೇಷ್ಮೆ ನೂಲು ಬಿಚ್ಚಾಣಿಕೆದಾರರಿಗೆ 10 ಹಲವು ಸೌಲಭ್ಯಗಳು. ಹಿಪ್ಪುನೇರಳೆ ನರ್ಸರಿ, ಹೊಸತಳಿ ಬೇಸಾಯ, ಚಾಕಿ ತೋಟ ನಿರ್ವಹಣೆ, ಹನಿ ನೀರಾವರಿ, ಹಿಪ್ಪುನೇರಳೆ ತೋಟ ನಿರ್ವಹಣಾ ಸಲಕರಣೆಗಳಿಗೆ ಸಹಾಯಧನ. ಪ್ರತ್ಯೇಕ ರೇಷ್ಮೆ ಹುಳು ಸಾಕಣೆ ಮನೆ ನಿರ್ಮಾಣ, ಚಾಕಿ ಸಾಕಣೆ ಸಲಕರಣೆ, ಹಣ್ಣು ಹುಳು ಮನೆ ನಿರ್ಮಾಣಕ್ಕೆ ಸಹಾಯಧನ. ಸ್ವಯಂ ಚಾಲಿತ ಮತ್ತು ಮಲ್ಟಿ ಎಂಡ್ ರೇಲಿಂಗ್ ಘಟಕ ಸ್ಥಾಪನೆ, ರೇಲಿಂಗ್ ಶೆಡ್ ನಿರ್ಮಾಣ, ಸೋಲಾರ್ ವಾಟರ್ ಹೀಟರ್, ಜನರೇಟರ್ ಅಳವಡಿಕೆಗೆ ಸಹಾಯಧನ. ಹೆಚ್ಚಿನ ಮಾಹಿತಿಗೆ ಸಮೀಪದ ರೇಷ್ಮೆ ಇಲಾಖೆ ಕಚೇರಿಯನ್ನು ಸಂಪರ್ಕಿಸಿ. ಇದು ಕರ್ನಾಟಕ ಸರ್ಕಾರದ ರೇಷ್ಮೆ ಇಲಾಖೆ ಪ್ರಕಟಣೆ. ರೈತ ಬಂಧು, ಈಗ ನೋಡೋಣ. ರಾಯಚೂರು ಲಿಂಗಸಗೂರು ಸಿಂಧನವರು ಕಳಿಸಿಕೊಟ್ಟಿರತಕ್ಕಂಥ ಪೇಟೆ ಧಾರಣೆಯನ್ನ ಕನಿಷ್ಠ ಹಾಗೂ ಗರಿಷ್ಠ ಮಟ್ಟದಲ್ಲಿ ಮತ್ತು ಮಾದರಿಯಲ್ಲಿ ಹತ್ತಿ ಹೈಬ್ರಿಡ್ 44, ಕನಿಷ್ಠ 7,300 9,750, ಮಾದರಿ 8,500, ನೆಲಗಡಲ ಶೇಂಗಾ ಗುಂಗ್ರಿ 5,229-5,245, ಮಾದರಿ 4,855, ಜೋಳ ಬಿಳಿ 2,966, ಮಾದರಿ ಕೂಡ 2,966, ಈರುಳ್ಳಿ 460-1,235, ಮಾದರಿ 851, ಭತ್ತ 1,319-2,101, ಮಾದರಿ 2,101, ಸೂರ್ಯಕಾಂತಿ 3145 ಮಾದರಿ 5159 ತೊಗರಿ ಕೆಂಪು 3000 - 7533 ಮಾದರಿ 6669 ಈ ಕಾರಣ ಲಿಂಗಸ್ಕೂರ್ ಅವರು ಕಳಿಸಿರ್ತಕ್ಕಂಥ ಪೀಠಧಾರಣೆಯನ್ನು 1680 - 2050 ಸಜ್ಜೆ ಭತ್ತ ಸೋನಾ ಮಸೂರಿ 2610 - 2745 ಈಗ ಸಿಂಧೂರ್ ಅವರು ಕಳಿಸಿರ್ತಕ್ಕಂಥ ಪೀಠಧಾರಣೆಯನ್ನು ಒಣ ಮೆಣಸಿನಕಾಯಿ 1012000 - 15000 ಭತ್ತ 2360 - 2740 ರೈತ ಬಾಂಧವರೇ ಇದುವರೆಗೆ ರಾಯಚೂರು ಲಿಂಗಸ್ಕೂರು ಸಿಂಧನೂರು ಅವರು ಕಳಿಸಿಕೊಟ್ಟಿರ್ತಕ್ಕಂಥ ಪೀಠಧಾರಣ ಕೇಳಿದ್ರಿ. ರೈತ ಬಾಂಧವರೇ ಗಮನಿಸಿ, ಕಬ್ಬು ಮತ್ತು ವಿವಿಧ ಬೆಳೆಗಳಲ್ಲಿ ಕಂಡುಬರುವ ಗೊಣ್ಣೆ ಹುಳುವಿನ ಜೈವಿಕ ನಿಯಂತ್ರಣಕ್ಕಾಗಿ 4 kg ಮೆಟಾರೈಸಿಯಂ ಅನಿಸೋಪ್ಲಿಯ ಶಿಲೀಂಧ್ರವನ್ನು 100 kg ಕೊಟ್ಟಿಗೆ ಗೊಬ್ಬರದೊಡನೆ ಬೆರೆಸಿ 10-15 ದಿನಗಳ ನಂತರ ಭೂಮಿಗೆ ಸೇರಿಸಿ. ಗೊಣ್ಣೆ ಹುಳುವಿನ ಬಾಧೆ ತೀವ್ರವಾದಾಗ 10 g ಮೆಟಾರೈಸಿಯಂ ಅನಿಸೋಪ್ಲಿಯ ಶಿಲೀಂಧ್ರವನ್ನು 1 l ನೀರಿಗೆ ಬೆರೆಸಿ ಭೂಮಿಗೆ ಸಿಂಪಡಿಸಿ ಸರಿಯಾಗಿ ನೀರುಣಿಸಿ. ಇದರಿಂದ ಪರಿಣಾಮಕಾರಿಯಾಗಿ ಗೊಣ್ಣೆ ಹುಳುವಿನ ಹತೋಟಿಯನ್ನು ಮಾಡಬಹುದು. ಹೆಚ್ಚಿನ ಮಾಹಿತಿಗಾಗಿ ಜೈವಿಕ ನಿಯಂತ್ರಣ ವಿಭಾಗ ಮುಖ್ಯ ಕೃಷಿ ಸಂಶೋಧನಾ ಕೇಂದ್ರ ರಾಯಚೂರು ಇಲ್ಲಿಗೆ ಸಂಪರ್ಕಿಸಿ. ಇದು ರಾಯಚೂರು ಕೃಷಿ ವಿಜ್ಞಾನಗಳ ವಿಶ್ವವಿದ್ಯಾಲಯದ ಜೈವಿಕ ನಿಯಂತ್ರಣ ವಿಭಾಗದ ಪ್ರಕಟಣೆ. ಯಕರಣ ಲಿಂಗಸ್ಕೂರು ತಾಲೂಕಿನ ಗುರುಂಡ್ ಗ್ರಾಮದ ಹುಲಿಯಮ್ಮ ಹಾಗೂ ಸಂಗಡಿಗರಿಂದ ಸಂಪ್ರದಾಯ ಪದಗಳನ್ನ. ಲಿಂಗಸ್ಕೂರು ತಾಲೂಕಿನ ಗುರುಗುಂಟ ಗ್ರಾಮದ ದೇಸಾಯಿ ದೊಡ್ಡಿಯ ವಿನಯ ಸ್ವಸಹಾಯ ಸಂಘದ ಶ್ರೀಮತಿ ಹುಲಿಗಮ್ಮ ಪಾರ್ವತಿ ಹಾಗೂ ಸಂಗಡಗರಿಂದ ಸಂಪ್ರದಾಯದ ಪದಗಳು. ಬಣ್ಣ ತುಂಬ್ಯಾರ ದೇಮಿ ದೇಮಿ ಕೋಲೈ ಬಣ್ಣ ತುಂಬ್ಯಾರ ದೇಮಿ